ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ವಿಷಯ ಆಸ್ಟಿಯೋಪೊರೋಸಿಸ್. ಸಂವಾದದಲ್ಲಿ ಭಾಗವಹಿಸಿ ಮಾಹಿತಿ ಹಂಚಿಕೊಂಡು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿರುವ ತಜ್ಞ ವೈದ್ಯರು ಡಾಕ್ಟರ್ ರಂಜನ್ ಜಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣೇಕ್. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಅಸ್ಥಿರಂಧ್ರತೆ, ಅಂದರೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಎಲುಬಿನಲ್ಲಿ ಟೊಳ್ಳುತನ ಕಂಡುಬರುವುದು ಅಂತ ನಾವು ಜನಸಾಮಾನ್ಯರು ತಿಳ್ಕೊಂಡಿವಿ. ಈ ಅಸ್ಥಿರಂಧ್ರತೆಗೆ ಏನು ಕಾರಣ ಮತ್ತು ಇದಕ್ಕೆ ಇರುವಂಥ ಬೇರೆ ಬೇರೆ ರೀತಿಯ ಡಯಗ್ನೋಸಿಸ್, ಹೇಗೆ ಇದನ್ನು ಪತ್ತೆ ಮಾಡಬಹುದು, ಜೊತೆಗೆ ಚಿಕಿತ್ಸಾ ವಿಧಾನ, ಹೇಗೆ ನಾವು ಬರದ ರೀತಿಯಲ್ಲಿ ತಡ್ಕೊಳ್ಬಹುದು, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಎಲುಬು ಕೀಲು ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಡಾಕ್ಟರ್ ರಂಜನ್ ಜಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಂಜನ್ ಜಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ರಂಜನ್ ಅವರು. ನಮಸ್ಕಾರ. ಕೇಳುಗರೆ, ಡಾಕ್ಟರ್ ರಂಜನ್ ಪಿ ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯವರು. ಇವರು ತಮ್ಮ MBBS ಪದವಿಯನ್ನು 2008 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಮಂಗಳೂರಿನ KS ಹೆಗಡೆ ಮೆಡಿಕಲ್ ಕಾಲೇಜ್ನಿಂದ ಮುಗಿಸಿ ನಂತರ ತಮ್ಮ MS ಸ್ನಾತಕೋತ್ತರ ಪದವಿಯನ್ನು ಎರೆವೆನ್ ರಾಜ್ಯದ ವಿಶ್ವವಿದ್ಯಾಲಯ ಆರ್ಮೇನಿಯಾದ ಎರೆವೆನ್ ಮೆಡಿಕಲ್ ಕಾಲೇಜ್ನಲ್ಲಿ 2014 ಪಡೆದರು. ಇವರು ಈ ಮೊದಲು ಎರೆವೆನ್ ಮೆಡಿಕಲ್ ಕಾಲೇಜ್ನಲ್ಲಿ 3 ಕಾಲ ಜೂನಿಯರ್ ರೆಸಿಡೆಂಟ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2014 ಧಾರವಾಡದ SDM ವೈದ್ಯಕೀಯ ಕಾಲೇಜು ಇಲ್ಲಿನ ಎಲುಬು ಕೀಲು ಚಿಕಿತ್ಸಾ ವಿಭಾಗಕ್ಕೆ ಸೇರಿದಂಥ ಡಾಕ್ಟರ್ ರಂಜನ್ ಕಳೆದ 11 ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ಕಾರ್ಯಕ್ರಮದ ಮೊದಲಿಗೆ ಆಸ್ಟಿಯೋಪೊರೋಸಿಸ್ ಅಸ್ಥಿರಂಧ್ರತೆ ಅಂದರೆ ಏನು, ಇದರ ಒಂದು ಚಿಕಿತ್ಸಾ ವಿಧಾನ, ಲಕ್ಷಣ, ಈ ಎಲ್ಲದರ ಬಗ್ಗೆ ಡಾಕ್ಟರ್ ರಂಜನ್ ಅವರು ಮಾಹಿತಿಯನ್ನು ಮಾಡಿಕೊಡ್ತಾರೆ. ಈ ಮಾಹಿತಿ ನಿಮಗಾಗಿ. ಆಸ್ಟಿಯೋಪೊರೋಸಿಸ್ ಅಂದರೆ ಅಸ್ಥಿರಂಧ್ರತೆ. ಇದೊಂದು ಮೆಟಬಾಲಿಕ್ ಬೋನ್ ಡಿಸಾರ್ಡರ್, ಚಯಾಪಚಯ ಅಥವಾ ಎಲುಬಿನ ಜೀರ್ಣಕ್ರಿಯೆ ಚಕ್ರದ ಒಂದು ರೋಗ ಎನ್ನಬಹುದು. ನಿರಂತರವಾಗಿ ನಮ್ಮ ಮೂಳೆಯಲ್ಲಿ ಬೋನ್ ಫಾರ್ಮೇಷನ್ ಆ್ಯಂಡ್ ಡಿಸ್ಟ್ರಕ್ಷನ್, ಹೊಸ ಸೃಷ್ಟಿ ಹಾಗೂ ಕೆಡುವಿಕೆ ನಿರಂತರವಾಗಿ ನಡೀತಾ ಇರ್ತದೆ. ಇದು ಯಾಕಾಗಿ ನಡೀತಾ ಇರ್ತದೆ ಅಂದರೆ, ನಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಂ ಹೋಮಿಯೋಸ್ಟಾಸಿಸ್ ಅಂದರೆ ಸಮತೋಲನ, ಕ್ಯಾಲ್ಶಿಯಮ್ಮಿನ ಪ್ರಮಾಣ ನಿಯಂತ್ರಣ ಮಟ್ಟದಲ್ಲಿ ಸ್ಥಿರವಾಗಿ ಇರಬೇಕೆಂದು ನಿರಂತರವಾಗಿ ದೇಹದಲ್ಲಿ ಆಗ್ತಾ ಇರ್ತದೆ. ಕ್ಯಾಲ್ಶಿಯಂ ಕಮ್ಮಿ ಆದಾಗ ಹೈಪೋಕ್ಯಾಲ್ಸಿಮಿಯಾ ಆಗಬಹುದು, ಹಾಗಾದಾಗ ನಿಮಗೆ ನರ ಸ್ನಾಯುದಲ್ಲಿ ನಿಶಕ್ತಿ, ಹೆಚ್ಚಾದಲ್ಲಿ ಹೃದಯ ಅಥವಾ ಮೂತ್ರಪಿಂಡದ ಸಮಸ್ಯೆ ಉಂಟಾಗಬಲ್ಲದು. ಸೊ ಅದರಿಂದಾಗಿ ಅದನ್ನು ಒಂದು ಬ್ಯಾಲೆನ್ಸಲ್ಲಿ ಸಮತೋಲನವಾಗಿ ಇಡಲಿಕ್ಕೆಂದು ದೇಹದಲ್ಲಿ ನಿರಂತರವಾಗಿ ಮೂಳೆಯಲ್ಲಿ ಕ್ಯಾಲ್ಶಿಯಮಿನ ಚೇಂಜಸ್ ಆಗ್ತಾ ಇರ್ತದೆ. ಇಟ್ ಈಸ್ ಫಾರ್ ದಿ ಗುಡ್ ಪರ್ಪಸ್. ಸೊ ಈ ಕ್ಯಾಲ್ಶಿಯಂ ಸಮತೋಲನ 3 ಅಂಗ ಹಾಗೂ 3 ಹಾರ್ಮೋನ್ ಸಂದೇಶವಾಹಕಗಳು ನಿರ್ಧರಿಸುತ್ತವೆ. ಯೂಶಲಿ ಅಂಗಗಳಂದರೆ ಕಿಡ್ನಿ, ಬೋನ್ ಆ್ಯಂಡ್ ಇಂಟೆಸ್ಟೈನ್. ಇಂಟೆಸ್ಟೈನಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಇರ್ಬೋದು, ಕಿಡ್ನಿಯಲ್ಲಿ ಬೋನ್ ಎಕ್ಸ್ಕ್ರೀಷನ್ ಇರಬಹುದು. ಆ್ಯಂಡ್ ಬೋನ್ ಇಟ್ಸೆಲ್ಫ್ ಇಸ್ ಅ ಬೋನ್ ಬ್ಯಾಂಕ್ ಇದ್ದಾಗೆ, ಕ್ಯಾಲ್ಶಿಯಂ ಇದು ನಿಮ್ಮದೊಂದು ಜಮಾ ಖಾತೆ ಇದ್ದಾಗೆ ಇರುತ್ತದೆ. ಅದರಲ್ಲಿ ಸಂದೇಶ ವಾಹಕಗಳು ಎಸ್ಪೆಷಲಿ ಪ್ಯಾರಥೈರಾಯ್ಡ್ ಹಾರ್ಮೋನ್ ಅಂತ ಹೇಳ್ತೀವಿ, ವಿಟಮಿನ್ ಡಿ ಆ್ಯಂಡ್ ಕ್ಯಾಲ್ಸಿಟೋನಿನ್. ಪ್ಯಾರಥೈರಾಯ್ಡ್ ಹಾರ್ಮೋನ್ ಕ್ಯಾಲ್ಶಿಯಂ ಮಟ್ಟವನ್ನು ಹೆಚ್ಚಿಸುವ ಒಂದು ಮುಖ್ಯಸ್ಥ ಅಂತೇಳಿ ಹೇಳಬಹುದು. ಇದು ಗಂಟಲಿನಲ್ಲಿರುವ ಪ್ಯಾರಥೈರಾಯ್ಡ್ ಗ್ರಂಥಿಗಳಿಂದ ಈ ಹಾರ್ಮೋನು ಬಿಡುಗಡೆಯಾಗುತ್ತದೆ. ಸೊ ಇದರ ಕೆಲಸ ಏನೆಂದರೆ ಎಲುಬಿನಿಂದ ಕ್ಯಾಲ್ಶಿಯಂ ಬಿಡುಗಡೆ ರಿಲೀಸ್ ಮಾಡ್ತದೆ, ಕಿಡ್ನಿಯಿಂದ ಕ್ಯಾಲ್ಶಿಯಂ ನಷ್ಟವಾಗದಂತೆ ಲಾಸ್ ಆಗದಂತೆ ಮತ್ತು ವಿಟಮಿನ್ ಡಿ ಸಕ್ರಿಯಗೊಳಿಸುವ ಪ್ರಕ್ರಿಯೆಯನ್ನು ಕೂಡ ಮಾಡ್ತದೆ. ಸೊ ಇದರದ್ದು ಡಬಲ್ ಆ್ಯಕ್ಷನ್ ಇದೆ. ಈ ಸಕ್ರಿಯ ವಿಟಮಿನ್ ಡಿ ಇನ್ಕ್ರೀಸಸ್ ದಿ ಅಬ್ಸಾರ್ಪ್ಷನ್, ನಮ್ಮ ಕ್ಯಾಲ್ಶಿಯಂ ತಗೊಂಡದ್ದನ್ನು ಕರುಳಿನಲ್ಲಿ ಆ್ಯಕ್ಟ್ ಆಗಿ ನಿಮಗೆ ಕ್ಯಾಲ್ಶಿಯಂ ಹೀರಿಕೊಳ್ಳುವಿಕೆಯನ್ನು, ಆಹಾರದಿಂದ ಹೀರುವಿಕೆಯನ್ನು ಹೆಚ್ಚು ಮಾಡ್ತದೆ. ಇನ್ನೊಂದು ವಿಟಮಿನ್ ಡಿ, ನಾ ಮುಂಚೆ ಹೇಳಿದಂಗೆ ಅದು ಸಹಾಯಕ ಮುಖ್ಯಸ್ಥ ಅಂತೇಳಿ ನಾವೀಗ ಹೇಳ್ಬೋದು. ಮೂರನೇದಾಗಿ ಕ್ಯಾಲ್ಸಿಟೋನಿನ್, ಇದು ಕ್ಯಾಲ್ಶಿಯಂ ಮಟ್ಟ ತಳಕ್ಕೆ ಇಳಿಸುವ ಸಂದೇಶವಾಹಕ. ಇವು ಕ್ಯಾಲ್ಶಿಯಮನ್ನು ಎಲುಬಿಗೆ ಮರಳಿ ಸೇರಿಸುತ್ತದೆ. ಸೊ ಈ ಟರ್ನ್ ಓವರನ್ನು ನಾವು ಕ್ಯಾಲ್ಶಿಯಂ ರಿಲೀಸ್ ಆ್ಯಂಡ್ ಅಬ್ಸಾರ್ಪ್ಷನ್ ಇರ್ಬೋದು, ಇದನ್ನು ನಾವು ಒಂಥರ ಬೋನ್ ಟರ್ನ್ ಓವರ್ ಅಂತ ಹೇಳ್ತೀವಿ. ವಹಿವಾಟು, ನೀವು ಹೇಗೆ ವ್ಯಾಪಾರದಲ್ಲಿ ವಹಿವಾಟು ನೋಡ್ತಿರಲ್ಲ, ಇದರ ಮೇಲೆ ನಾವು ಪಾಸಿಟಿವ್, ಈಗ ಪ್ರಾಫಿಟ್ ಆದರೆ ನಿಮ್ಮ ವಹಿವಾಟಲ್ಲಿ ಹೀಗೆ ಪ್ರಾಫಿಟ್ ಆಗುತ್ತದಲ್ಲ, ಹಾಗೆ ಕ್ಯಾಲ್ಶಿಯಂ ಪಾಸಿಟಿವ್ ಬ್ಯಾಲೆನ್ಸ್ ಆಗ್ಬೋದು ಅಥವಾ ನೆಗೆಟಿವ್ ಬ್ಯಾಲೆನ್ಸ್ ಆಗಬಹುದು, ಇಂಥ ಕ್ರಿಯೆ ಆಗ್ತಾ ಇರ್ತದೆ. ಸೊ ಈ ಹಂತದಲ್ಲಿ ನಾವು ಏನು ನೆನ್ಪಿಟ್ಕೊಳ್ಬೇಕಂದ್ರೆ ಪೀಕ್ ಬೋನ್ ಮಾಸ್, ಗರಿಷ್ಠ ಸಾಂದ್ರತೆ. ಯೂಶಲಿ ನಾವು ಯುವಕರಲ್ಲಿ ಕಾಣ್ತೇವೆ ಇದು, ಸೆಕ್ಷುಯಲಿ ಆ್ಯಕ್ಟಿವೇಟ್ ಇರುವಂಥ 20-30 ಇಯರ್ಸ್ ಮೇಲಿರ್ಬೋದು, ಗಂಡಸರಿರ್ಬೋದು ಹೆಂಗಸರಿರ್ಬೋದು. ಈ ಟೈಮಿನಲ್ಲಿ ನೀವು ಆ ಪೀಕ್ ಬೋನ್ ಮಾಸ್ನ ಇನ್ಕ್ರೀಸ್ ಮಾಡಿದರೆ, ಹೆಚ್ಚು ಮಾಡಿಕೊಂಡರೆ, ಹೆಚ್ಚು ಕ್ಯಾಲ್ಶಿಯಂ ಅದು ಹಿಡಿದು ಇಟ್ಕೊಂಡರೆ, ನೀವು ನಿಮ್ಮ ವೃದ್ಧಾಪ್ಯದಲ್ಲಿ ಕ್ಯಾಲ್ಶಿಯಂ ಏನೇನು ಗಳಿಸಿದ್ದೀರಲ್ಲ ಅದು ನಿರಂತರವಾಗಿ ಯೂಸ್ ಮಾಡಿಕೊಳ್ಳಿಕ್ಕೆ ಬರ್ತದೆ. ಮೋಸ್ಟ್ ಆಫ್ ದ ಟೈಮ್ ನಾವು ಹೆಚ್ಚಾಗಿ ಈ ಒಂದು ವಿಷಯವನ್ನು ನಿರ್ಲಕ್ಷ್ಯ ಮಾಡ್ತೇವೆ. ಈ ಪೀಕ್ ಬೋನ್ ಮಾಸ್ ಹೇಗೆ ಹೆಚ್ಚು ಮಾಡಿಕೊಳ್ಳುವುದು ಅಂತೇಳಿ ನಾವು ಮುಂದೆ ನೋಡೋಣ. ಸೊ ಆದಷ್ಟು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಈ ಓಸ್ಟೆಪೊರೋಸಿಸ್ ಅಂದರೆ ಒಂದು ನಿಶ್ಶಬ್ದ ಕಳ್ಳ, ಸೈಲೆಂಟ್ ಥೀಫ್, ನಿಮ್ಮ ಮೂಳೆಯಿಂದ ಬೋನನ್ನು ಕಳ್ಳತನ ಮಾಡ್ತಾ ಇರ್ತದೆ, ಅದರಿಂದ ಮೂಳೆ ಟೊಳ್ಳಾಗ್ತದೆ. ಸೊ ಇದನ್ನು ಯಾವುದೇ ರೀತಿಯಲ್ಲಿ ಮುಂಚಿತವಾಗಿ ಗುರುತು ಹಚ್ಚಲಿಕ್ಕೆ ಕಷ್ಟ ಸಾಧ್ಯ. ಊರ್ಲಿತಿಗೆ ಅಂದರೆ ನಿಮ್ಮ ಬೆನ್ನು ಹುರಿಯಲ್ಲಿ ಫ್ರ್ಯಾಕ್ಚರ್ಸ್ ಆದಾಗ, ಸೈಲೆಂಟ್ ಫ್ರ್ಯಾಕ್ಚರ್ಸ್ ಆದಾಗಲೇ ಹೇಳ್ಬೋದು. ಅಥವಾ ಕೆಲವರು ಗೂನು ಬೆನ್ನಿನ ಮುದುಕಿಯರನ್ನು ನೀವು ನೋಡಿರ್ಬೋದು, ಅಥವಾ ಮೊಣಕೈಯಲ್ಲಿ ಫ್ರ್ಯಾಕ್ಚರ್ ಆಗಿರುವುದನ್ನು ನೋಡಿರ್ಬೋದು, ಅಥವಾ ಚಪ್ಪೆಯಲ್ಲಿ ಫ್ರ್ಯಾಕ್ಚರ್ ಆಗಿರುವುದನ್ನು ನೋಡಿರ್ಬೋದು. ಅದಾದ ಮೇಲೆ ತಿಳಿಯುತ್ತದೆ ಹೊರತು ಅದಕ್ಕೆ ಮುಂಜಾಗ್ರತಾ ಒಂದು ಸೂಚನೆ ಕೊಡುವಂಥ ಯಾವುದೇ ವಿಷಯ ಇರುವುದಿಲ್ಲ. ಫಸ್ಟ್ ಫ್ರ್ಯಾಕ್ಚರ್ ಇಟ್ ಸೆಲ್ಫ್ ಈಸ್ ವಿ ಕನ್ಸಿಡರ್ ಸೆಂಟಿನಲ್ ಫ್ರ್ಯಾಕ್ಚರ್. ಅದೇ ಆ್ಯಕ್ಚುಲಿ ನಿಮಗೆ ಮುಂದೊಂದು ದಿನ ಇನ್ನೊಂದು ಫ್ರೆಜಿಲಿಟಿ ಫ್ರ್ಯಾಕ್ಚರ್ ಬರಬಹುದು, ಇಂಥದೇ ಪೊರೋಟಿಕ್ ಫ್ರ್ಯಾಕ್ಚರ್ ಬರಬಹುದು ಅಂತೇಳಿ ಹೇಳುವಂಥ ಒಂದು ಅಂಶ. ಸೊ ಒಂದು ಸಲ ನಿಮಗೆ ಫ್ರೆಜಿಲಿಟಿ ಫ್ರ್ಯಾಕ್ಚರ್ ಆಯಿತು, ಅಸ್ಥಿರಂಧ್ರತೆಯ ಫ್ರ್ಯಾಕ್ಚರ್ ಆಯಿತು ಅಂತ ಹೇಳಿದರೆ, ದೇರ್ ಇಸ್ ಅ ಟೂ ಫೋಲ್ಡ್ ಇನ್ಕ್ರೀಸ್ ಇನ್ ದಿ ನಿಯರ್ ಫ್ಯೂಚರ್, ನಿಮಗೆ ಮುಂದಿನ ಭವಿಷ್ಯದಲ್ಲಿ ಬರುವ ಚಾನ್ಸಸ್ ಇರುತ್ತೆ. ಆದ್ದರಿಂದಾಗಿ ನೌಡೇಸ್ ನಾವು ಫ್ರ್ಯಾಕ್ಸ್ ಸ್ಕೋರ್ ಅಂತೇಳಿ ಹಾಕ್ತೀವಿ, ಅದರಿಂದಾಗಿ ಈವನ್ ಡೆಕ್ಸಾ ಸ್ಕ್ಯಾನ್ ಮಾಡ್ತೀವಿ ನಿಮ್ಮ ಮೂಳೆಯ ಸಾಂದ್ರತೆ ಎಷ್ಟಿದೆ ಅಂತ ನೋಡಲಿಕ್ಕೆ. ಸಾಂದ್ರತೆ ಅಂದರೆ ನಿಮಗೆ ತಿಳಿದಿರುವಂತೆ ಇಟ್ ಇಸ್ ಅ ಮಾಸ್ ಬೈ ವಾಲ್ಯೂಮ್, ಮಾಸ್ ಏನು ಕಡಿಮೆ ಆಗ್ಬೋದು, ವಾಲ್ಯೂಮ್ ಚೇಂಜ್ ಆಗೋದಿಲ್ಲ, ನಿಮ್ಮ ಹೈಟ್ ಸೇಮ್ ಇರ್ತದೆ. ಮಾಸ್ ಅಂದರೆ ಏನು, ಅದರಲ್ಲಿ ಕ್ಯಾಲ್ಶಿಯಂ ಅಷ್ಟೇ ಇರೋದು ನಿಮ್ಮ ಮೂಳೆಯಲ್ಲಿ. ಅದು ಕಮ್ಮಿ ಆದಾಗ ನಿಮ್ಮ ಮೂಳೆ ಸೊರಗಿ ಅದು ಟೊಳ್ಳಾಗ್ತದೆ. ಸೊ ಈ ನಾವು ವೈದ್ಯರಾಗಿ ಏನು ಗಮನಿಸ್ತೀವಿ ಅಂದರೆ, ಐಡೆಂಟಿಫೈಯಿಂಗ್ ದಿ ರಿಸ್ಕ್ ಫ್ಯಾಕ್ಟರ್, ಅಪಾಯಕಾರಿ ಅಂಶಗಳು, ಹಾಗೂ ಅದನ್ನು ಪ್ರೊಆಕ್ಟಿವ್ ಮೆಜರ್, ಅದನ್ನು ಕಮ್ಮಿ ಮಾಡಲಿಕ್ಕೆ ಪೂರ್ವ ನಿರ್ಧಾರಿತ ಉಪಾಯಗಳೇನಂತೇಳಿ. ಸೊ ನಿಮಗೆ ರಿಸ್ಕ್ ಫ್ಯಾಕ್ಟರ್ ಅಥವಾ ಅಪಾಯಕಾರಿ ಅಂಶಗಳೆಂದರೆ, ಇದರಲ್ಲಿ ಎರಡು ವಿಧ, ಮಾಡಿಫೈಯಬಲ್, ನಾನ್ ಮಾಡಿಫೈಯಬಲ್, ಬದಲಾಯಿಸತಕ್ಕದ್ದು, ಬದಲಾಯಿಸಲಾಗದಂಥದ್ದು. ಬದಲಾಯಿಸಲಾಗದೇ ಇರುವುದು ಯಾವುದು, ನಿಮ್ಮ ವಯಸ್ಸು, ವಯೋ ಸಹಜ ಸ್ವರೂಪಕ್ಕೆ ಹಾಗೆ ಆಗ್ತದೆ. ಲಿಂಗ, ಮಹಿಳೆಯರಲ್ಲಿ ಮುಟ್ಟು ನಿಂತರ ನಿಂತ ನಂತರ ಆಗುವಂಥದ್ದು, ಇದರಲ್ಲಿ ನಿಮಗೆ ಏನು ತಡಿಲಿಕ್ಕೆ ಬರುವುದಿಲ್ಲ, ಬದಲಾಯಿಸಲಿಕ್ಕೆ ಬರುವುದಿಲ್ಲ. ಅಥವಾ ಶಾರೀರಿಕ ಗಾತ್ರ, ನೀವು ಸಣ್ಣದಿರ್ಬೋದು, ಸ್ಥೂಲಕಾಯದವರು ಇರಬಹುದು, ಸಣಕಲಿರಬಹುದು, ಆವಾಗ ನಿಮ್ಮ ಪೀಕ್ ಬೋನ್ ಮಾಸ್ ಡೆನ್ಸಿಟಿ ಆಟೋಮೆಟಿಕಲಿ ಕಮ್ಮಿ ಇರ್ತದೆ. ಈವನ್ ಫ್ಯಾಮಿಲಿ ಹಿಸ್ಟ್ರಿ, ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ಅಣ್ಣ ತಮ್ಮಂದಿರಲ್ಲಿರ್ಬೋದು, ತಂದೆ ತಾಯಿಯಲ್ಲಿರ್ಬೋದು, ಮೋರ್ ದೆನ್ 30 ಟೈಪ್ಸ್ ಆಫ್ ಜೀನ್ಸ್ ದೇ ಹ್ಯಾವ್ ಫೌಂಡ್ ಔಟ್, ಅದನ್ನು ಕಂಡುಕೊಂಡಿದ್ದಾರೆ, ನಿಮಗೆ ಜೆನೆಟಿಕ್ ಹಿಸ್ಟ್ರಿ, ಪ್ರಿಡಿಸ್ಪೋಸಿಷನ್ ಇರುತ್ತೆ ಅಂತೇಳಿ. ಬದಲಾಯಿಸಬಹುದಾದಂಥದ್ದು ಯಾವುದು, ಇದಕ್ಕೆ ನಾವು ಹೆಚ್ಚು ಗಮನ ಕೊಡಬೇಕು, ಬಿಕಾಸ್ ಇದು ನಮ್ಮ ಕೈಯಲ್ಲಿದೆ, ನಿಮ್ಮ ಆಸ್ತಿ, ನಿಮ್ಮ ಮೂಳೆಯ ಆಸ್ತಿ. ಸೊ ಇದನ್ನು ನಾವು ಹೆಚ್ಚು ಗಮನ ಕೊಡಬೇಕು. ಲೈಕ್ ನಿಮ್ಮ ಜೀವನ ಶೈಲಿಯ ಬದಲಾವಣೆ, ಸ್ಟಾಪ್ ಸ್ಮೋಕಿಂಗ್, ಆಲ್ಕೋಹಾಲ್, ಮದ್ಯವ್ಯಸನಿ ಅಥವಾ ಧೂಮಪಾನ ಎರಡನ್ನೂ ನಿಲ್ಲಿಸಬೇಕಾಗ್ತದೆ. ಆಹಾರ ಸಮತೋಲನ ಆಹಾರ, ಆರೋಗ್ಯದಾಯಕ ಪೋಷಣೆ, ಅದು ವಿಟಮಿನ್ ಡಿ ರಿಚ್ ಫುಡ್ ಇರಬಹುದು, ಕ್ಯಾಲ್ಸಿಯಂ ಇರಬಹುದು, ಪ್ರೋಟೀನ್. ಪ್ರೋಟೀನ್ ಒಂಥರ ಸಂದೇಶ ವಾಹಕ ಆಗಿರ್ತದೆ. ನಿಮ್ಮ ಕ್ಯಾಲ್ಸಿಯಂ ನಾವು ಯಾವಾಗ ಟೆಸ್ಟ್ ಮಾಡುವಾಗ ಬ್ಲಡ್ಡಿನಲ್ಲಿ ಒಂದಿಷ್ಟು ಇರ್ತದೆ, ಕೆಲವೊಂದು ಸೀರಮ್ ಬೌಂಡ್ ಅಂತ ಹೇಳ್ತೀವಿ, ಅದು ಪ್ರೋಟೀನ್ ಬೌಂಡ್ ಇರ್ತದೆ. ಸೊ ಪ್ರೋಟೀನು ಸಹ ನಿಮಗೆ ಕ್ಯಾಲ್ಸಿಯಂ ಸಮತೋಲನ ಕಾಪಾಡುವಲ್ಲಿ ಒಂದು ಸಹಾಯಕಾರಿ ವಸ್ತುವಾಗಿದೆ. ಹಾಗೆ ಕೆಲವೊಂದು ಮದ್ದುಗಳು ಇಫ್ ಪಾಸಿಬಲ್ ಅವಾಯ್ಡ್ ಮಾಡ್ಬೋದು, ಲೈಕ್ ಸ್ಟೀರಾಯ್ಡ್ ಲಾಂಗ್ ಟರ್ಮ್ ಆಗಿ ತಗೊಳ್ಳೋ ಬದಲು ನಾವು ಡ್ರಗ್ ಹಾಲಿಡೇಸ್ ಅಂತ ಹೇಳ್ತೀವಿ, ಶಾರ್ಟ್ ಕೋರ್ಸ್ ಕೊಡುವಂಥದ್ದು ಇರ್ಬೋದು, ಅಥವಾ ಮಿಡ್ಲಲ್ಲಿ ಒಂದು ಕಡೆ ನಿಲ್ಲಿಸಿ ಎಪಿಸೋಡಿಕ್ ಅಂತ ಇರ್ತೀವಿ ಆ ಟೈಪಲ್ಲಿ ತಗೊಳ್ಬೋದು, ಪಲ್ಸ್ ಥೆರಪಿ ಅಂತ. ಪ್ರೋ ಮೆಜರ್ಸ್ ಅಂದರೆ ನಾ ಹೇಳಿದಾಗೆ ಪೋಷಕಾಹಾರ ಹೇಳಿದೆ, ನಿಯಮಿತ ವ್ಯಾಯಾಮ, ಇದು ಮೋಸ್ಟ್ ನೆಗ್ಲೆಕ್ಟೆಡ್ ಒನ್. ಯಂಗರ್ ಒನ್ಸ್ ಯುವಕರು ಕೂಡ ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಅಂದರೆ ನಾವು ಯೂಶಲಿ ವಾಕಿಂಗ್ ಅಂತ ತಿಳ್ಕೊಳ್ತೀವಿ, ಹೌದು ವಾಕಿಂಗಿಂದ ನಿಮ್ಮ ನಡೆ ಜಾಗಿಂಗ್ ಹೆಚ್ಚು ಮಾಡ್ತದೆ ಕರೆ, ಬಟ್ ಮೋರ್ ಆಫ್ ವೇಟ್ ಬೇರಿಂಗ್ ಮಾಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್, ನಿಮ್ಮ ಬಾಡಿ ಬಿಲ್ಡಪ್ ಎಕ್ಸಸೈಸ್ ಲೈಕ್ ಪುಷಪ್ ಇರ್ಬೋದು, ಸ್ಕ್ವಾಟ್ಸ್ ಇರ್ಬೋದು, ಚೆಸ್ಟ್ ಎಕ್ಸಸೈಸ್ ಇರ್ಬೋದು. ಈ ಸೈಕ್ಲಿಂಗು ಮತ್ತು ಸ್ವಿಮ್ಮಿಂಗ್ ಅಷ್ಟಾಗಿ ಇದು ಹೆಲ್ಪ್ ಮಾಡುವುದಿಲ್ಲ. ಎಲ್ಡರ್ಲಿ ಪೀಪಲ್, ವಯಸ್ಸಾದವರಲ್ಲಿ ಬ್ಯಾಲೆನ್ಸ್ ಎಕ್ಸಸೈಸ್, ಪೋಶ್ಚರಲ್ ಎಕ್ಸಸೈಸ್, ಫ್ಲೆಕ್ಸಿಬಿಲಿಟಿ ಟ್ರೈನಿಂಗ್, ಅವ್ರದ್ದು ಕೋಆರ್ಡಿನೇಷನ್ ಇಂಪ್ರೂವ್ಮೆಂಟ್ ಆಯಿತು ಅಂತೇಳಿದ್ರೆ ಬೀಳುವಿಕೆ ಕಮ್ಮಿ ಆಗ್ತದೆ. ಜೀವನ ಶೈಲಿಯಲ್ಲಿ ಬದಲಾವಣೆ, ಲೈಫ್ ಸ್ಟೈಲ್ ಸ್ಟೈಲಲ್ಲಿ ಎಸ್ಪೆಷಲಿ ಏಜ್ಡ್ ಪೀಪಲ್ ಇದ್ದರೆ ಮನೆಯಲ್ಲಿ ಚೆನ್ನಾಗಿ ಬೆಳಕಿರಬೇಕು, ಕೈಗೆಟುಕುವ ಹಾಗೆ ಗ್ಲಾಸಸ್ ಇರಬೇಕು, ಅವ್ರಿಗೇನಾದ್ರು ವಿಷನ್ ಇಂಪೇರ್ಮೆಂಟ್ ಇದ್ದರೆ ಗ್ಲೋಕೋಮಾ ಇರ್ಬೋದು ಅದರದ್ದು ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಅವಾಯ್ಡ್ ಸ್ಲಿಪ್ಪರಿ ಫ್ಲೋರ್, ನೀರು ಇತ್ತಂದರೆ ಒರೆಸೋದಿರ್ಬೋದು ಅಥವಾ ಬಾತ್ರೂಮಿಗೆ ಹೋಗುವಾಗ ಸ್ಲಿಪ್ಪರನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ವಯಸ್ಸಾದಾಗ ಅವರು ಫ್ರ್ಯಾಕ್ಚರ್ ರಿಲೇಟೆಡ್ ಇರ್ಬೋದು ಅಥವಾ ವಯೋಸಹಜವಾಗಿ ಕೇನ್ ಯೂಸ್ ಮಾಡ್ತಾರೆ, ಕೋಲನ್ನು ಯೂಸ್ ಮಾಡಬೇಡಿ. ಆದಷ್ಟು ವಾಕರ್ ವಿಚ್ ಇಸ್ ಮೋರ್ ಸ್ಟೇಬಲ್, ವಾಕರನ್ನು ಯೂಸ್ ಮಾಡಿ ವಯಸ್ಸಾದ ಮೇಲೆ, ಸೊ ದ್ಯಾಟ್ ಯು ಪ್ರಿವೆಂಟ್ ದಿ ಫಾಲ್. ಒಂದು ಸಲ ಬಿದ್ದರೆ ಅಂತ ಹೇಳಿದರೆ ಮೂಳೆ ಮುರಿಯುತ್ತಂದರೆ ಇಟ್ ಕಾಸಸ್ ಮಾರ್ಬಿಡಿಟಿ, ನಿಮಗೆ ಅಷ್ಟು ತ್ರಾಸಾಗ್ತದೆ. ಫೈನಾನ್ಷಿಯಲ್ ಬರ್ಡನ್, ಎಸ್ಪೆಷಲಿ ರಿಟೈರ್ಮೆಂಟ್ ಏಜ್, ಯು ಆರ್ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆನ್ ಯುವರ್ ನಿಮ್ಮ ಮಕ್ಕಳಿರ್ಬೋದು ಅಥವಾ ನಿಮ್ಮದೇ ಪಿಂಚಣಿಯಲ್ಲಿ ನೀವು ಬದುಕ್ತಿರ್ಬೋದು, ಇಟ್ ಇಸ್ ಅ ಫೈನಾನ್ಷಿಯಲ್ ಬರ್ಡನ್ ಆಲ್ಸೋ. ಈವನ್ ದಿಸ್ ಡಾಟಾ ಶೋಸ್ ಮಾರ್ಟಾಲಿಟಿ ವಿತಿನ್ 1 ಇಯರ್ ಅಥವಾ 8 ಇಯರ್ಸಲ್ಲಿ ರೀಫ್ರ್ಯಾಕ್ಚರ್ ಆಗುವ ಚಾನ್ಸಸ್ ಹೈಯೆಸ್ಟ್ ಇರ್ತದೆ. 1 ಇಯರ್ ಅಥವಾ 8 ಇಯರ್ನಲ್ಲಿ ಮಾರ್ಟಾಲಿಟಿಯಲ್ಲಿ ಸಹ ಈಗ ರೀಸೆಂಟ್ ಸ್ಟಡೀಸ್ ಹೇಳ್ತದೆ, ಈ ಫ್ರ್ಯಾಕ್ಚರ್ ಪೋಸ್ಟ್ ಹಿಪ್ ಫ್ರ್ಯಾಕ್ಚರ್ ಚಪ್ಪಿದ ಫ್ರ್ಯಾಕ್ಚರ್ ಆದವರಲ್ಲಿ ವಿತಿನ್ 1 ಇಯರ್ ಮಾರ್ಟಾಲಿಟಿ ಇಟ್ ಗೋಸ್ ಆ್ಯಸ್ ಹೈ ಆಸ್ 20%. ಸೊ ಇಂಥದ ಒಂದು ಸೈಲೆಂಟ್ ಆಗಿದ್ದರೂ ಬಹಳ ನಿಮಗೆ ತ್ರಾಸು ಕೊಡುವಂಥ ಕಾಯಿಲೆ ಅಂತೇಳಿ ಹೇಳ್ಬೋದು. ಇದು ಇದಕ್ಕೆ ಮದ್ದುಗಳಿವೆ, ನಾವು ಅದನ್ನು ಮುಂದೆ ಮಾತಾಡ್ತಾ ಹೇಳೋಣ. ಧನ್ಯವಾದಗಳು ಡಾಕ್ಟರ್ ರಂಜನ್ ಅವರೇ, ಬಹಳ ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಕರೆಗಳು ಸಾಕಷ್ಟಿದೆ, ಒಂದೊಂದಾಗಿ ನಾವು ಕರೆಗಳನ್ನು ನೋಡ್ತಾ ಹೋಗೋಣ. ಹಲೋ ಹಲೋ ಹಲೋ ಹಲೋ ನಮಸ್ಕಾರ ಮೇಡಮ್. ಹಲೋ ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಸರ್ ನಮಸ್ಕಾರ ರೀ, ನಾನು ಶ್ರೀಶೈಲ ತೇಲಿ ಮಾತಾಡ್ತಾ ಇದ್ದೀನಿ ರೀ, ಬೆಳಗಾವಿ ಜಿಲ್ಲೆ 15 ತಾಲೂಕು ಚಿಕ್ಕೂರ ಗ್ರಾಮದಿಂದ ರೀ. ಪ್ರಶ್ನೆ ಕೇಳ್ರಿ ಶ್ರೀಶೈಲ. ಸರ್ ನಮಸ್ಕಾರ ರೀ. ನಮಸ್ತೆ ಸರ್. ಈಗ ಇದು ಆಸ್ಟಿಯೋಪೊರಿಯಾಸಿಸ್ ಅಂತ ಹೇಳಿದ್ರಲ್ಲ, ಈಗ ಈ ಕೀಲು ಸವಕಳಿಗೆ ಮತ್ತು ಈ ಟೊಳ್ಳಾದ ಎಲುಬುಗಳಿಗೆ ಬರ್ತಕ್ಕಂತ ಕಾಯಿಲೆಗಳಿಗೆ ಇರ್ತಕ್ಕಂತ ವ್ಯತ್ಯಾಸಗಳು ಸ್ವಲ್ಪ ಏನಾದ್ರೂ ಅದು ಮಾಹಿತಿ ಏನಾದ್ರೂ ನಮ್ಗೆ ಹೇಳ್ತಾರ ಸರ್? ಖಂಡಿತ. ಮೂಳೆ ಸವಕಳಿ ಬೇರೆ, ಮೂಳೆ ಸವಿಯುವುದು ಎಸ್ ಮೇಲಿಂದ ಸವಿಯುತ್ತೆ, ಬಟ್ ಅದಕ್ಕೆ ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳುವುದಿಲ್ಲ. ಏಜ್ ರಿಲೇಟೆಡ್ ಜಾಯಿಂಟ್ ಡಿಸಾರ್ಡರ್ ಇದ್ದಾಗ ನಾವು ಅದು ಮೂಳೆ ಸವಕಳಿಯಾಗಿದೆ ಅಥವಾ ಜಾಯಿಂಟ್ ಸವಕಳಿಯಾಗಿದೆ ಅಂತ ಹೇಳ್ತೀವಿ. ಮೂಳೆ ಸವಿಯುವುದಂದರೆ ಇಂಟರ್ನಲ್ ಆಗಿ ಮೈಕ್ರೋ ಆರ್ಕಿಟೆಕ್ಚರ್, ಅದರದ್ದು ಒಳ ರೂಪ ಚೇಂಜ್ ಆಗ್ತದಲ್ಲ, ಅದಕ್ಕೆ ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಅದಕ್ಕೆ ಅಸ್ಥಿ ರಂಧ್ರತೆ ಟೊಳ್ಳಾಗ್ಬಿಡ್ತದೆ, ಅಲ್ಲಿ ಒಳಗಿರುವ ಕ್ಯಾಲ್ಸಿಯಂ ಹೊರಗೆ ಹೋಗಿ ಮೆತ್ತಗಾಗ್ಬಿಡ್ತದೆ, ಸೊರಗ್ಬಿಡ್ತದೆ. ಸೊ ಎರಡು ಡಿಫ್ರೆಂಟ್ ಪ್ರಕ್ರಿಯೆ. ಸವಕಳಿ ಮೋಸ್ಟ್ ಆಫ್ ದಿ ಟೈಮ್ಸ್ ಜಾಯಿಂಟಿಗೆ ಆಗುವಂಥದ್ದು, ಅಸ್ಥಿರಂಧ್ರತೆ ಮೂಳೆಗೆ ಆಗುವಂಥದ್ದು. ಸೊ ಇದನ್ನು ನೀವು ಒಂಥರ ಟ್ವಿನ್ಸ್, ಯಂಗರ್ ಬ್ರದರ್ ಎಲ್ಡರ್ ಬ್ರದರ್ ಅಂತ ಹೇಳ್ಬೋದು. ಎರಡೂ ವಯಸ್ಸು ಸಹಜವಾಗಿ ಕಾಣ್ತದೆ. ನಿಮ್ಮ ಸವಕಳಿ ಹೇಗೆ ಆಗ್ತದೆ ಅಂದ್ರೆ ಹೆಚ್ಚು ಯೂಸ್ ಮಾಡಿದಾಗ ಹೆಚ್ಚು ಸವಕಳಿ ಆಗ್ತದೆ. ಈಗ ನೀವು ಟೈರ್ ಇದ್ದಾಗ ಗಾಡಿದು ನೀವು ಹೆಚ್ಚು ಯೂಸ್ ಮಾಡ, ನಾವು ಜಾಸ್ತಿ ಕೆಲಸ ಮಾಡುವಾಗ ಮೊಣಕಾಲು ಅಥವಾ ಮೊಣಕೈನಲ್ಲಿ ಅಥವಾ ಬೆಲ್ ನೋವು ಡೈರೆಕ್ಟ್ ಆಗಿ ಅದು ಮೂಳೆ ನೋವು ಅಂತ ನಾವು ಅನ್ಕೊಂತಿರ್ತೀವಿ. ಅಲ್ಲಿ ಏನಾದ್ರೂ ಎಲುವುಗಳು ಟೊಳ್ಳಾಗಿರ್ತಕ್ಕಂತ ಸಾಧ್ಯತೆ ಇರಬಹುದು. ಇದು ಸೈಲೆಂಟ್ ಕಿಲ್ಲರ್ ಆದ್ರಿಂದಾಗಿ ಇರುವ ಚಾನ್ಸಸ್ ಇರ್ತದೆ. ಹಾಗೆ ಏನಾದ್ರು ಇತ್ತಂತ ಹೇಳಿದ್ರೆ ಅದರ ತಪಾಸಣೆ ಮಾಡುವುದು ಅಗತ್ಯ. ಒಂದು ಸಲ ಹೇಳಿ ಸರ್. ಇನ್ನೊಂದು ಏನಂದ್ರೆ ಮಾಂಸಾಹಾರಿ ತಿನ್ನುವುದರಿಂದ ಮೂಳೆ ಸವಕಳಿ ಏನಾದರೂ ಸಾಧ್ಯತೆಗಳು ಬರಬಹುದು? ಮಾಂಸಾಹಾರದಲ್ಲಿ ಮೀನು ಮೊಟ್ಟೆಯಲ್ಲೆಲ್ಲ ರಿಚ್ ಆಫ್ ಪ್ರೋಟೀನ್ ಇರ್ತದೆ, ವಿಟಮಿನ್ ಡಿ ಸಿಗ್ತದೆ ನಿಮಗೆ, ಎಸ್ಪೆಷಲಿ ಮೀನುಗಳಲ್ಲೆಲ್ಲ. ಸೊ ಒಳ್ಳೆಯದು ಅದು. ಆ್ಯಕ್ಚುಲಿ ಸಂತುಲನ ಪೋಷಕ ಆಹಾರ ಪೋಷಣೆ ಅತ್ಯಗತ್ಯ. ಆ್ಯಕ್ಚುಲಿ ತಿಂತಾ ಇದ್ದರೆ ಒಳ್ಳೆಯದು. ಹೌದು. ಹಲೋ ಹಲೋ ನಮಸ್ತೆ ರೀ. ನಮಸ್ತೆ. ಸ್ವಲ್ಪ ರೇಡಿಯೋ ಸೆಟ್ ದೂರ ಇಡ್ರಿ. ನನ್ನ ಪ್ರಶ್ನೆ ಏನಂದ್ರೆ ಮೂಳೆ ಸೆಳೆತ ಕೆಲಸ ಮಾಂಸ ಕಡಿಮೆ ಆಗಕ್ಕೆ ಏನ್ ಕಾರಣ? ಹಾ, ಇದು ಬಹಳ ಒಂದು ಉತ್ತಮ ಉದಾಹರಣೆ ಕ್ವಶನ್. ಈಗ ಹಾ, ನಾವು ಮುಂಚೆ ಹೇಳಿದಾಗೆ ಪೀಕ್ ಬೋನ್ ಮಾಸ್ ಇನ್ಕ್ರೀಸ್ ಮಾಡುವುದರಲ್ಲಿ ಸ್ನಾಯುಗಳ ಒಂದು ಮಾಂಸಖಂಡ ಮಸಲ್ಸ್ ಅಂತ ಹೇಳ್ತೀವಲ್ಲ, ಅದರದ್ದು ಬಿಲ್ಡಪ್ ಮಾಡಬೇಕು. ನಾನು ಆಗ ಹೇಳಿದಾಗೆ ರಿಸ್ಕ್ ಫ್ಯಾಕ್ಟರಲ್ಲಿ ಸ್ಥೂಲಕಾಯ ಸಣ್ಣಗಿರುವುದು ತೆಳುವಾಗಿರುವುದು ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ಸ್. ನೀವು ಹೆಂಗಿರುವಾಗಲೇ ಆದಷ್ಟು ಮಸಲ್ ಬಿಲ್ಡಪ್ ಎಕ್ಸಸೈಸ್ ಮಾಡಬೇಕಾಗ್ತದೆ, ರೆಸಿಸ್ಟಿವ್ ಎಕ್ಸಸೈಸ್ ಮಾಡಬೇಕಾಗ್ತದೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಈ ಜಿಮ್ಮಲ್ಲಿ ಮಾಡ್ತಾರಲ್ಲ ಆ ಟೈಪ್ ಎಕ್ಸಸೈಸಸ್ ಮಾಡಿದರೆ ಚಲೋದು. ಇಲ್ಲಿ ಲೇಡೀಸ್ ಆಗಿದ್ರೆ ಏರೋಬಿಕ್ಸ್ ಮಾಡಿದರೆ ಚಲೋದು. ಸೊ ಇದರಿಂದ ಏನಾಗತ್ತೆ ಅಂದರೆ ನಿಮ್ಮ ಮಸಲ್ ಬಿಲ್ಡಪ್ ಆಯ್ತಂದ್ರೆ ಇಟ್ ವಿಲ್ ಇನ್ಕ್ರೀಸ್ ದಿ ಬ್ಲಡ್ ಫ್ಲೋ ಟು ದಿ ಬೋನ್ ಆ್ಯಂಡ್ ದಿ ಆಕ್ಷನ್ ಆಫ್ ದಿ ಬೋನ್ ಟು ಪ್ರಿಸರ್ವ್ ದಿ ಕ್ಯಾಲ್ಸಿಯಂ. ಹೌದು. ಹಲೋ ಹಲೋ ನಮಸ್ತೆ. ಯಾರು ಮಾತಾಡೋದು? ತಮ್ಮ ಹೆಸರು ಎಲ್ಲಿಂದ? ನಿಮ್ಮ ಹೆಸರೇನು? ರಾಮಪ್ಪ ಹೊಸೂರಿ. ಪ್ರಶ್ನೆ ಕೇಳ್ರಿ ರಾಮಪ್ಪ. ಮಳಕಾಲ್ಗೋಳ್ರಿ ಬಾಳ ನೋವು ಅಕ್ಕವ್ರಿ. ಹೌದು. ಅವು ಬಿಸಿಂದ ಅಕ್ಕಿ. ಇವು ವಯೋ ಸಹಜ ಕಾಯಿಲೆ. ಈಗ ನಾವು ಹೇಳುವ ಅಸ್ಥಿರಂಧ್ರತೆನು ಇರಬಹುದು ಅಥವಾ ಮೊಣಕಾಲು ನೋವು ಬರುವುದು. ಹೌದು, ಸವಕಳಿ ಆಗಿರ್ತದೆ. ಅದಕ್ಕೆ ಟ್ರೀಟ್ಮೆಂಟ್ ಮಾಡೆಲ್, ಅದಕ್ಕೆ ಚಿಕಿತ್ಸಾ ವಿಧಾನವೇ ಬೇರೆ ಇರ್ತದೆ. ಈಗ ವಯಸ್ಸಾದ ಕಾರಣ ಅದು ಸವದಿತ್ತು ಅಂದ್ರೆ ನೀವು ಹೇಗೆ ಟೈರ್, ನಾವು ಎಕ್ಸಾಂಪಲ್ ಕೊಟ್ಟೆ, ನೀವು ಹೇಗೆ ಟೈರ್ನ ರಿಪ್ಲೇಸ್ ಮಾಡ್ತಿರಲ್ಲ ಹಾಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತೇಳಿ ಹೇಳ್ತೀವಿ. ಅದು ಬಿಟ್ಟರೆ ಗುಳಿಗೆಯಲ್ಲಿ ಶುರುವಿನ ಟೈಮಿನಲ್ಲಿ ಮಾತ್ರ ಹೆಲ್ಪ್ ಆಗುವ ಚಾನ್ಸಸ್ ಇರ್ತದೆ. ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಅಷ್ಟು ಹೆಲ್ಪ್ ಆಗುವ ಇದು ಕಮ್ಮಿ ವೈಜ್ಞಾನಿಕವಾಗಿ. ಹೌದು. ಹಲೋ ಹಲೋ ಮೇಡಮ್ ಅವ್ರ ನಮಸ್ಕಾರ. ನಮಸ್ತೆ. ರೇಡಿಯೋ ಸೆಟ್ ದೂರ ಇಡಬೇಕು, ನಮಗೆ ಪ್ರತಿಧ್ವನಿ ಆಗ್ತದೆ. ಹಾ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಎಲ್ಲಿಂದ? ಮೇಡಮ್ ಅವ್ರ ಲಿಂಗಸೂರ್ಲಿಂದ. ನಾವು ಕರಡಕಲ್ ಗ್ರಾಮದಿಂದ ಮಾಂತೇಶ್ ಅಂತ ಮಾತಾಡಿದ್ರಿ. ಪ್ರಶ್ನೆ ಕೇಳ್ರಿ ಮಾಂತೇಶ್. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮ್ಗ ಕೈಯಲ್ಲಿ ಬೆರಳು ಎಲ್ಲಾ ಬೆರಳು ಸರ್ ಎರಡು ಕೈಯಲ್ಲಿ ಬೆರಳು ಎಲ್ಲ ಪೇನ್ ಬರ್ತೈತೆ ಸರ್. ಅದು ಯಾಕೋಸ್ಕರ ಲಕ್ಷಣಗಳು ಏನಂತ? ಸ್ಮಾಲರ್ ಜಾಯಿಂಟ್ಸ್ ಮಲಸಕ್ಕಾಗ್ತಾ ಇಲ್ಲ ಸರ್ ಒಟ್ಟು. ಹೌದು, ಎಸ್ಪೆಷಲಿ ಇಂಥದ್ದು ಸ್ಮಾಲ್ ಜಾಯಿಂಟ್ಸ್ ಆಫ್ ಹ್ಯಾಂಡ್ಸ್ ಇದೆಲ್ಲ ಬರುವಂಥದ್ದು ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಲ್ಲಿ ಬಹಳ ಕಾಮನ್ ಆಗಿರ್ತದೆ. ಬಟ್ ಮೇಲ್ಸ್ ಅಲ್ಲಿ ಅಷ್ಟು ಕಾಮನ್ ಆಗಿ ಕಂಡು ಬರುವುದಿಲ್ಲ. ಬಟ್ ಹಾಗೆ ಅಂತ ಹೇಳಿ ಬರಬಾರ್ದಂತೇನಿಲ್ಲ. ಈ ಚಳಿ ಟೈಮಿನಲ್ಲಿ ಈ ಶೀತ ಪ್ರಕೃತಿಯಲ್ಲಿ ಅದರ್ವೈಸ್ ಆಲ್ಸೋ ನಾರ್ಮಲ್ ಪೀಪಲಿಗೂ ಸಣ್ಣ ಪುಟ್ಟಾಗಿ ಕೈ ಒಟ್ಟು ಬರುವುದು, ಸಣ್ಣ ಬೆರಳು ಒಟ್ಟು ಬರುವುದು ಸರ್ವೇ ಸಾಮಾನ್ಯ. ಯಾವುದಕ್ಕೂ ಒಂದ್ಸಲ ಬಂದು ತಪಾಸಣೆ ಮಾಡಿಸಿಕೊಂಡ್ರೆ ಉತ್ತಮ. ಹೌದು ಹೌದು. ನೀವು ಬೆಳಿಗ್ಗೆ ಎದ್ದುಕೊಳ್ಳೆ ಒಂದು ಕೆಲಸ ಮಾಡಬಹುದಂದ್ರೆ ಬಿಸಿನೀರಲ್ಲಿ ಸ್ವಲ್ಪ ಕೈ ಹಾಕಿ ಉಪ್ಪು ಹಾಕಿ ಹರಳು ಉಪ್ಪು ಹಾಕಿ ಕೈ ಆಡಿಸಿದ್ರೆ ಸ್ವಲ್ಪ ಎಲ್ಲ ಜಾಯಿಂಟ್ಸ್ ಸಂಧಿಗಳು ಸಡಿಲಾಗ್ತದೆ. ಅದಾದ ನಂತರ ಉಳಿದದ್ದನ್ನು ನೀವು ಯಾಕಾಗಿ ಆಗಿದೆ ಅಂತೇಳಿ ತಪಾಸಣೆ ಮಾಡಿಯೇ ನೋಡಬೇಕಾಗ್ತದೆ. ಹಾ, ಒಂದು ಸಲ ಹಾಸ್ಪಿಟ್ಲಿಗೆ ಭೇಟಿ ಕೊಡಿ. ಹಲೋ ಹೌದು, ಯಾರು ಮಾತಾಡೋದು? ಪ್ರಶ್ನೆ ಕೇಳ್ರಿ ತಮ್ಮಣ್ಣ. ನಮಸ್ಕಾರ ಸರ್. ನಮಸ್ತೆ ಹೇಳಿ ಸರ್. ಈಗ ನಮ್ಮಲ್ಲಿ ಶರೀರದಲ್ಲಿ ಕ್ಯಾಲ್ಸಿಯಂ ಕರೆಕ್ಟ್ ಆಗಿ ಐತೋ ಇಲ್ಲ ಅನ್ನೋದು ಪರೀಕ್ಷೆ ಮಾಡ್ಕೋಬೇಕ ಹಂಗ ನಮ್ಗೆ ಮೊದ್ಲೇ ಗೊತ್ತಾಗತ್ತ. ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ಡಿ ತ್ರೀ ಮಾತ್ರ ಕ್ಯಾಲ್ಸಿಯಂ ಎಷ್ಟು 6 ತಿಂಗಳು ತಗೊಂಡ್ರೆ ಅದನ್ನ ಜಾಸ್ತಿ ತಗೊಂಡ್ರೆ ತೊಂದ್ರೆ ಬಹಳ ಬಹಳ ಉತ್ತಮ ಕ್ವಶನ್. ವಿಟಮಿನ್ ಡಿ ಚೆಕ್ ಮಾಡದೆ ತಗೊಳ್ಲಿಕ್ಕೆ ಹೋಗ್ಬೇಡಿ, ತಗೊಂಡ್ರು 2-3 months, 6 months ತುಂಬಾ ಆಯ್ತು ಅನ್ಸತ್ತೆ, ಅದನ್ನ ನೋಡ್ಕೊಂಡು. ಹೈಪರ್ ವಿಟಮಿನಿಸಿಸ್ ಡಿ ಆಗೋ ಚಾನ್ಸಸ್ ಇದೆ. ನಿಮ್ಮ ಎರಡನೇ ಕ್ವಶನ್ ಉತ್ತರ ಕೊಟ್ಟಿದ್ದೇನೆ. ಮೊದಲನೇದ್ರಲ್ಲಿ ಎಸ್, ಕ್ಯಾಲ್ಸಿಯಂ ಅಲ್ಲೂ ಅಷ್ಟೇ. ಆಕ್ಚುಲಿ ನಮಗೆ ಇದು ಗೊತ್ತಾಗುವುದಿಲ್ಲ, ನಾನು ಮುಂಚೆ ಹೇಳಿದಾಗೆ ಇದೊಂದು ಸೈಲೆಂಟ್ ಥೀಫ್ ಆಗಿದೆ. ನೀವು ಒಂದ್ಸಲ ಬಂದು ರಕ್ತದಲ್ಲಿ ಕ್ಯಾಲ್ಸಿಯಂ ಎಷ್ಟಿದೆ ಅಂತ ತಪಾಸಣೆ ಮಾಡ್ಬೋದು. ಯೂಶಲಿ ನಾವು ಯೂರಿನರಿ ಕ್ಯಾಲ್ಸಿಯಂ ಟೆಸ್ಟ್ ಮಾಡ್ತೀವಿ, ಸೊ ಅದರಿಂದನೂ ಗೊತ್ತಾಗತ್ತೆ, ಅಥವಾ ಬ್ಲಡ್ ಕ್ಯಾಲ್ಸಿಯಂ ಇಂದನೂ ಟೆಸ್ಟ್ ಮಾಡಬಹುದು. ಇದಕ್ಕೆ ಯಾವುದೇ ಖಾಲಿ ಹೊಟ್ಟೆಯಲ್ಲಿ ಬರುವ ಅಗತ್ಯ ಇಲ್ಲ. ನೀವು ಕ್ಯಾಲ್ಸಿಯಂ ಟೆಸ್ಟ್ ಮಾಡ್ತೀರಂದ್ರೆ ಅರ್ಲಿ ಮಾರ್ನಿಂಗು ಬರುವ ಅಗತ್ಯ ಇಲ್ಲ, ಯಾವುದೇ ಟೈಮಲ್ಲಿ ಬೇಕಾದ್ರೂ ಬ್ಲಡ್ ಟೆಸ್ಟ್ ಮಾಡಿ ನೋಡಬಹುದು. ಡೆಕ್ಸಾ ಸ್ಕ್ಯಾನ್ ಅಂತೇಳಿ ಮಾಡ್ತೇವೆ, ಡೆಕ್ಸಾ ಸ್ಕ್ಯಾನ್ನಲ್ಲಿಯೂ ನಿಮಗೆ ಇದರದ್ದು ಮಾಹಿತಿ ಸಿಗ್ತದೆ. ಅದರಲ್ಲಿ ನಾವು ಡಿಫ್ರೆಂಟ್ ಸ್ಕೋರ್ ಹಾಕ್ತೀವಿ, ಟಿ ಸ್ಕೋರ್ ಅಂತೇಳಿ. ಸೊ ಒಂದು ಆರೋಗ್ಯದಾಯಕ ಒಂದು ಮೂಳೆ ಅಂತೇಳಿ, ಅದು 1 ಇದ್ದಾಗ ಬಿಟ್ವೀನ್ -1 to -2.5 ಇದ್ರೆ ಆಸ್ಟಿಯೋಪೀನಿ ಅಂತ ಹೇಳ್ತೀವಿ. ಮೋರ್ ದೆನ್ 2.5 ಬಿಯಾಂಡ್ ಇತ್ತು ಅಂತ ಹೇಳಿದ್ರೆ ನಾವು ಅದಕ್ಕೆ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ. ಈಗ -3.5 ಹೆಚ್ಚಿದ್ರೆ, ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದು, ಅದಕ್ಕೆ ಸಿವಿಯರ್ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ. ವಿತ್ ಫ್ರೆಜಿಲಿಟಿ ಫ್ರಾಕ್ಚರ್ ಇರಬೇಕು, ಇಲ್ದಿದ್ರೆ ನಾವು ಸಿವಿಯರ್ ಆಸ್ಟಿಯೋಪೋರೋಸಿಸ್ ಅಂತ ಹೇಳುದಿಲ್ಲ. ಎನಿ ಹಿಸ್ಟ್ರಿ ಆಫ್ ಫ್ರಾಕ್ಚರ್ ಇತ್ತು ಅಂತ ಹೇಳಿದ್ರೆ ಹೇಳ್ತೀವಿ. ಸೊ ಇದರ ಮುಖಾಂತರನೇ ನೀವು ಕ್ಯಾಲ್ಸಿಯಂನ ಟೆಸ್ಟ್ ಮಾಡಿಸ್ಕೊಳ್ಬಹುದು. ಕೇಳುಗರಲ್ಲಿ ಒಂದು ವಿನಂತಿ, ಪದೇ ಪದೇ ಹೇಳ್ತಾ ಇದ್ದೀವಿ ರೇಡಿಯೋ ಸೆಟ್ಟು ದೂರ ಇಡಬೇಕು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ರೇಡಿಯೋ ಸೆಟ್ ದೂರ ಇಡಬೇಕು. ನೀವು ದೂರ ಇಟ್ಟರೆ ಅಷ್ಟೇ ನಾನು ಪ್ರಶ್ನೆ ಕೇಳಿಕ್ಕೆ ಅಲೋ ಮಾಡ್ತೀನಿ. ಹಾ ಹೇಳಿ. ಈಗ ಮೇಡಮ್ ಅವ್ರೆ, ಈಗ ಮೊಳಕೈ ಆಗಲಿ ಮೊಳಕಾಲಿಗೆ ಆಗಲಿ ಈ ಕೀರು ವಾತ ಅಂತ ಬರ್ತಾವ್ರಿ ಮೇಡಮ್, ಅದು ಯಾವ ಕಾರಣದಿಂದ ಬರ್ತಾವ ಅಂತ ಸ್ವಲ್ಪ ಮಾಹಿತಿ ಡಾಕ್ಟರ್ ಕಡೆಯಿಂದ ಬೇಕಾಗಿತ್ತು. ಖಂಡಿತವಾಗಿ ಹೇಳ್ತೇನೆ. ಸಂಧಿವಾತ ಅಥವಾ ಕೀಲು ವಾತ ಇದೆಯಲ್ಲ, ಅದು ಇದೇ ಕಾರಣಕ್ಕೆ ಬರ್ತದೆ ಅಂತ ಹೇಳೋದು ಕಷ್ಟ. ಯೂಶುವಲಿ ಅವರಿಗೆ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇರ್ತಾವೆ, ನಾವು ಆರ್ ಎ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅದು ಪಾಸಿಟಿವ್ ಇದ್ದಾಗ ಯೂಶುವಲಿ ಬರುತ್ತೆ. ಹಾಗೆ ಅದಕ್ಕೆ ಆ್ಯಂಟಿ CCP ಅಂತೇಳಿ ಟೆಸ್ಟ್ ಮಾಡ್ತೀವಿ. ಇಟ್ ಹ್ಯಾಸ್ ಗಾಟ್ ಬೋತ್ ಡಯಾಗ್ನೋಸ್ಟಿಕ್ ಆ್ಯಂಡ್ ಪ್ರೋಗ್ನೋಸ್ಟಿಕ್ ವ್ಯಾಲ್ಯೂ. ನಾವು ಮೋಸ್ಟ್ ಆಫ್ ದಿ ಟೈಮ್ಸ್ ಪ್ರೋಗ್ನೋಸಿಸ್ಗೆ ಅದನ್ನ ನಿಮಗೆ ರೆಸ್ಪಾನ್ಸ್ ಟು ದಿ ಟ್ರೀಟ್ಮೆಂಟ್ ಹೇಗಿದೆ ಅಂತೇಳಿ ನೋಡೋದಕ್ಕೋಸ್ಕರ ಮಾಡ್ತೀವಿ, ಬಿಟ್ಟರೆ ವರ್ಕ್ ಆಗ್ತಾಯಿದೆ ಇಲ್ಲ ನಾವು ಕೊಟ್ಟಿರುವ ಒಂದು ಔಷಧಿ ಅಂತ ಹೇಳಿಕೆ. ಸೊ ಈ ರುಮಟಾಯ್ಡ್ ಆರ್ಥ್ರೈಟ್ ಮೋಸ್ಟ್ ಕಾಮನ್ಲಿ ಫೀಮೇಲಲ್ಲಿ ಕಂಡು ಬರ್ತದೆ. ಸೊ ಯಾವುದಕ್ಕೂ ನಿಮ್ಮಲ್ಲಿ ಇತ್ತಂತೇಳಿ. ಹಾಂ ಹೇಳಿ ಹೇಳಿ. ಆಹಾರದಿಂದ ಅಂದ್ರೆ ಇಂಥ ಕಾಯಿಪಲ್ಯಗಳು, ಆಲೂಗಡ್ಡೆ, ಬದನೆಕಾಯಿ, ಚೌಳಿಕಾಯಿ? ಸೊ ಇಲ್ಲ, ನಿಮಗೆ ಕ್ಯಾಲ್ಸಿಯಂ ಬೇಕಂತ ಹೇಳಿದ್ರೆ ಸೊಪ್ಪು ತರಕಾರಿ, ಹಸಿರು ತರಕಾರಿ ಇದೆಯಲ್ಲ ಕಾಯಿಪಲ್ಯಲ್ಲಿ, ಅತಿ ಹೆಚ್ಚು ವಿಟಮಿನ್ ಕ್ಯಾಲ್ಸಿಯಂ ಇರ್ತದೆ, ಐರನ್ ಇರ್ತದೆ. ಯಾವಾಗ ಹೇಗೆ ನಾವು ಗರ್ಭಿಣಿಯರಿಗೆ ಹೇಳ್ತೀವಲ್ಲ, ಇದು ಓನ್ಲಿ ಗರ್ಭಿಣಿಯರಿಗಲ್ಲ, ಹೆಂಗಿದ್ದವರು ತಿನ್ಬೇಕಾಗ್ತದೆ. ಅದರಲ್ಲಿ ಕ್ಯಾಲ್ಸಿಯಂ ರಿಚ್ ಇರುತ್ತೆ, ಪಾಲಕ್ ಸೊಪ್ಪು ಇರ್ಬೋದು, ಅಂಥದ್ರಲ್ಲಿ ಕ್ಯಾಲ್ಸಿಯಂ ವಿಟಮಿನ್ ಡಿ ಹೆಚ್ಚಿರ್ತದೆ. ಹಲೋ ಡಾಕ್ಟರ್, ನಾವು ಎಲ್ಬತ್ ಕಟ್ಟೆ ಅಂತೇಳಿ ಸೋಷಿಯಲ್ ವರ್ಕರ್ ಮಾತಾಡೋದು, ಬ್ಲೈಂಡ್ ಪರ್ಸನ್. ಹೇಳಿ ಸರ್. ಎಲುಬು ಬೆಂಡ್ ಆಗಿರ್ತಾವಲ್ಲ? ಹೌದು. ಅವ್ರು ಸ್ಟೇಟ್ ಮಾಡಕ್ ಏಜ್ ಲಿಮಿಟ್ ಐತಂದ್ರೆ? ಯೂಶಲಿ ಏಜ್ ಅವ್ರದ್ದು ಸ್ಕೆಲೆಟಲ್ ಮೆಚುರಿಟಿ ಆದ್ಮೇಲೆ ಮಾಡ್ತೀವಿ. ನೀವು ಮಕ್ಕಳ ಬಗ್ಗೆ ಕೇಳ್ತಾ ಇದೀರಲ್ಲ? ಸೀನಿಯರ್ ಮೋಸ್ಟ್ ಇದ ಆಗಿರುವಂತದ್ದು ಆಕ್ಚುಲಿ ಫ್ರೆಜಿಲಿಟಿ ಫ್ರಾಕ್ಚರ್ ಇಂದ ಆಗಿರ್ಬೋದು. ಈಗ ನಾವು ಯಾವ ಕಾರಣಕ್ಕ ಹೌದು ಅಷ್ಟು ಪೆಟ್ರೋಸಿಸ್ ಅಂತ ಹೇಳ್ತೀವಿ, ಅದರಲ್ಲಿದ್ದ ಕೆಲವೊಂದ್ಸಲ ಬರ್ಬೋದು, ಪೇಜೆಟ್ ಡಿಸೀಸ್ ಎಸ್ಪೆಷಲಿ ಅದರಲ್ಲಿ ಬರ್ತಾವು. ಬಟ್ ಅದು ಯಾವ್ದಕ್ಕೆ ಆಗಿದೆ ಅಂತೇಳಿ ನೋಡ್ಬೇಕಾಗ್ತದೆ, ಅವರ ವಯಸ್ಸಿನ ಸಹಜವಾಗಿ ಆಗಿದೆಯೋ ಅಥವಾ ಬೇರೆ ಯಾವ್ದಾದ್ರು ಕಾರಣಕ್ಕಾಗಿದೆಯೋ ಅಂತ ಒಂದ್ಸಲ ತಪಾಸಣೆ ಮಾಡಿಸಿಕೊಂಡು. ಮೂಳೆ ಸೊಟ್ಟಗಾಗಿರುವುದು ನಾನಾ ಕಾರಣಕ್ಕಾಗ್ತದೆ, ಬೆಳವಣಿಗೆ ಹಂತದಲ್ಲಿರುವಾಗ ಇರುವ ಚಿಕಿತ್ಸೆ ಬೇರೆ, ವಯಸ್ಸಾಗಿ ಗೂನಾಗ್ತದಲ್ಲ ಬೆನ್ನು ಹುರಿ, ಅದಕ್ಕೆ ಚಿಕಿತ್ಸೆ ಬೇರೆ ಇರ್ತವೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಆಪರೇಟಿವ್ ಪ್ರೊಸೀಜರ್ ಇರ್ಬೋದು, ಬಲೂನ್ ಕೈಫೋಪ್ಲಾಸ್ಟಿ ಅಥವಾ ವರ್ಟಿಬ್ರೋಪ್ಲಾಸ್ಟಿ ಅಂತ ಹೇಳ್ತೀವಿ, ಆ ಟೈಪ್ ಇದು ಆಪರೇಷನ್ ಇರ್ಬೋದು, ಲೆಂಗ್ತ್ ಅಟೈನ್ ಮಾಡಲಿಕ್ಕೆ ವರ್ಟಿಬ್ರದ್ದು ನಿಮ್ಮ ಬೆನ್ನು ಹುರಿ ಇದು. ಸೊ ಟ್ರೀಟ್ಮೆಂಟ್ ಮೊಡಾಲಿಟಿನೇ ಚೇಂಜ್ ಆಗ್ತದೆ, ಯಾವುದಕ್ಕೂ ಒಂದ್ಸಲ ಬಂದು ತಪಾಸಣೆ ಮಾಡಿಸ್ಕೊಳ್ಳೋದು ಉತ್ತಮ. ಅಲ್ಲ ನೀವು ಒಂದು ಬಂದು ಸಲ ತೋರಿಸಿ ಯಾಕಾಗಿ ಆಗಿದೆ ಅಂತೇಳಿ ಕಂಡು ಹಿಡಿದರೆ ಅದರ ಉಪಾಯ ಅದಕ್ಕೆ ಟ್ರೀಟ್ಮೆಂಟ್ ಏನಂತೇಳಿ ಹುಡುಕುವುದು ಈಸಿ ಆಗ್ತದೆ. ಹಲೋ ಹಲೋ ಡಾಕ್ಟರ್, ನಾ ಆನಂದ್ ಸಾಗರ್ ಅಂತ ಮಾತಾಡ್ಕತ್ತೀನಿ ಸರ್. ಹೇಳಿ ಸರ್. ಈಗ ನನಗೆ ಡಿಫ್ರೆನ್ಸ್ ಆಸ್ಟ್ರೋಪೋರೋಸಿಸ್ ಆರ್ಥರೈಟಿಸ್ ಡಿಫ್ರೆನ್ಸ್ ಏನದ ಒಂದ್ಬೇಕಾಯ್ತು ಸರ್. ಅದೇ ಒಂದೇ ಪ್ರಶ್ನೆ, ಒಂದೇ ಪ್ರಶ್ನೆ. ಇದು ಮುಂಚೆ ಹೇಳಿದ್ದೇನೆ. ಬೇಡ ಬೇಡ ಬೇಡ, ಇಲ್ಲ ಇನ್ನೊಂದಾದ್ರೆ ಕಾಲ್ ಕಟ್ ಮಾಡ್ತೀವಿ ಇದ್ರು ಅವ್ರೆ ನಾವು. ಒಂದೇ ಕೂತ್ರ ಅಷ್ಟೇ ತಗೊಂಡ್ರಿ ಸರ್, ಆರ್ಥರೈಟಿಸ್ ಇದೆಯಲ್ಲ ಇದು ಹೌದು ಸರ್, ಹೈಪರ್ ಥೈರಾಯ್ಡ್ ಅಥವಾ ಹೈಪರ್ ಪ್ಯಾರಾಥೈರಾಯ್ಡ್ ಎರಡೂ ಇದ್ದದ್ದು, ಎರಡೂ ಆ ಗ್ರಂಥಿ ಗಂಟಲ ಹತ್ರ ಇರ್ತದೆ, ಅದರಲ್ಲಿ ಇದ್ದವ್ರಿಗೆ ಚಾನ್ಸಸ್ ಜಾಸ್ತಿ, ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಬರ್ತದೆ ಅದು. ಯೂಶಲಿ ನೀವು ಕೇಳಿದ ಕ್ವಶನ್ ಆರ್ಥರೈಟಿಸ್ ಜಾಯಿಂಟ್ಗೆ ಸಂಬಂಧಪಟ್ಟದ್ದು, ಆಸ್ಟೋಪೊರೋಸಿಸ್ ಮೂಳೆಗೆ ಸಂಬಂಧಪಟ್ಟದ್ದು, ಒಂದಕ್ಕೊಂದು ಅದು ಪೂರಕ. ನಿಮ್ಮ ಲೋಕೋಮೋಟಿವ್ ಸಿಸ್ಟಮ್ ಸರಿ ಇರಬೇಕಂತ ಹೇಳಿದ್ರೆ ನಿಮಗೆ ಹೆಲ್ದಿ ಬೋನು ಬೇಕು, ಹೆಲ್ದಿ ಜಾಯಿಂಟು ಬೇಕಾಗ್ತದೆ. ಬಟ್ ಅದು ಒಂದೇ ನಾಣ್ಯ ಏನು ಹೌದು, ಎಲ್ಬು ರಿಪ್ಲೇಸ್ಮೆಂಟ್ ಮಾಡುವ ಅದಕ್ಕೆ ಇರುವಂತ ಇಂಡಿಕೇಶನ್ಸೇ ಬೇರೆ, ಇಂಥದಕ್ಕೆ ಬರೋಗಿಲ್ಲ ರೀ ಸರ್. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಾನು ವಿಜಯಪುರದಿಂದ ಸುನೀತಾ ಅಂತ ಮಾತಾಡ್ತಾ ಇದ್ದೀನಿ ಮೇಡಮ್. ಕೇಳ್ರಿ ಪ್ರಶ್ನೆ ಕೇಳ್ರಿ ಸುನೀತಾ. ಇಲ್ಲಿ ಒಬ್ಬರಿಗೆ ಪಾದದಲ್ಲಿ ಒಂದು ಹರಳು ಅಂದ ಕಲ್ಲು ಅಂತ ಸುತ್ತಿದೆ ರೀ. ಹೌದ್ರಿ. ಆ ನಂತರ ಉಸುಕಿನಿಂದ ಕಾವು ಮಾಡ್ಕೊಂಡಿದ್ದಕ್ಕ ಪಾದಷ್ಟು ಜೋಮ್ ಆಗಿದೆ ರೀ. ಅದು ಆದ ನಂತರ ಏನಾಗ ಪಾದ ಕಾಲು ಏನದ ಹಗರ ಆಗಿಬಿಟ್ಟವ್ರಿ ಅವು, ಒಟ್ಟು ಹಿಂಗ ಮೇಲ್ಗಡೆ ಹೋಗ್ಬಿಡ್ತಾವೆ, ಎತ್ತರಿಸಿದ್ರೆ ಮೇಲ್ಗಡೆ ಹೋಗ್ತದೆ. ಹೌದು. ಅದನ್ನ ಡಾಕ್ಟರ್ ಹತ್ರ ತೋರಿಸಿದ್ದೀವಿ, ಮತ್ತೆ ಅದೇನ ಎಲ್ವಿನ ಸಾಂದ್ರಂತೆ ಅಂತ ಹೇಳಿ ಪರೀಕ್ಷೆ ಮಾಡ್ತಾರ ಅವರು. ಅದು ಮಾಡಿದಾಗ ಅದು ಸ್ವಲ್ಪ ಕಡಿಮೆ ಅದ ಅಂತಾರ. ಮತ್ತೆ ಡಾಕ್ಟರ್ ಹತ್ರ ಗುಳಿಗೆ ತಗೋತಾ ಇದೀವಿ, ಇದು ಜೀವನ್ ಪೂರ್ತಿ ಗುಳಿಗೆ ತಗೋಬೇಕು ಅಂತ ಹೇಳ್ತಾರ್ರಿ ಅವ್ರು. ನಾವು ಈಗ ಆಕ್ಚುಲಿ ಮುಂಚೆನಾಗೆ ಕಂಟಿನ್ಯೂಸ್ ಆಗಿ ಕೊಡಂಗಿಲ್ಲಮ್ಮ, ಎಸ್ಪೆಷಲಿ ಅಸ್ಥಿರ ಅಂದ್ರೆ ಇರ್ಬೋದು, ನಾವು ಪಲ್ಸ್ ಥೆರಪಿ ಅಂತ ಹೇಳ್ತೀವಿ. ಅದು ಯಾಕಾಗಿ ಆಗಿದೆ ಅಂತೇಳಿ, ಅದು ಯಾವ ಔಷಧಿಯನ್ನು ಯೂಸ್ ಮಾಡ್ತೀವಲ್ಲ ಅದರ ಮೇಲೆ ಹೋಗುತ್ತದೆ. ಯೂಶಲಿ ಐದರ್ ದೇವಿ ಸ್ಟಾರ್ಟ್ ಆಂಟಿ ರಿಸಾಪ್ಟಿವ್ ಟ್ಯಾಬ್ಲೆಟ್ಸ್ ಆರ್ ದಿ ಬೋನ್ ಬಿಲ್ಡರ್ಸ್. ಇಲ್ಲ ಅಮ್ಮ, ನಾವು ನೋಡಿದ ಅದು ಹೇಳಲಿಕ್ಕೆ ಆಗುದಿಲ್ಲ ಯಾವ ಗುಳಿಗೆ ಕೊಟ್ಟಿದ್ದಾರೆ ಅಂತೇಳಿ. ಬಟ್ ಹೇಳಿ ಮೇಡಮ್. ಪಾದ ಇದು ಪಾದದಿಂದ ಕಾಲು ಹಗುರಾಗಿ ಮೇಲ್ಗಡೆ ಹೋಗುತ್ತದೆ, ನಡೆದಾಡಿದ್ರೆ ಪಾದ ಉರಿತ ಇರ್ತ ಆಗುತ್ತೆ. ಅದೇ ನಾನಾ ಕಾರಣಕ್ಕೆ ಆಗ್ಬೋದಮ್ಮ, ಒಂದು ಸಲ ಬಂದು ತಪಾಸಣೆ ಮಾಡುದು ಅಗತ್ಯ. ಯಾಕಂದ್ರೆ ಕೆಲವೊಂದ್ಸಲ ಅವ್ರಿಗೆ ಡಯಾಬಿಟಿಕ್ ಇತ್ತು ಅಂತ ಹೇಳಿದ್ರೆ ಕೆಲವೊಂದ್ಸಲ ಆಬ್ಸೆಸ್ ಆಗಿರ್ಬಹುದು ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಿ ಒಳಗಿಂದನೇ ಕೀವ್ ಆಗಿರ್ಬಹುದು. ಟೊಳ್ಳಾಗಿದೆ ಅಂತ ಹೇಳಿದ ಕ್ಷಣ ಖಾಲಿ ಮೂಳೆ ಟೊಳ್ಳಾಗ್ಬೇಕಂತಿಲ್ಲ, ಎಸ್ಪೆಷಲಿ ಹಿಮ್ಮಡದಲ್ಲಿ ಫ್ಯಾಟು ಬರುತ್ತೆ. ಸೊ ಅದರದ್ದು ಕೆಲವೊಂದ್ಸಲ ನೆಕ್ರೋಸಿಸ್ ಆಗೋ ಟೈಪ್ ಇರುತ್ತೆ, ಫ್ಯಾಟ್ ಫ್ಯಾಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದು ಆಗಿರ್ಬಹುದು. ತಪಾಸಣೆ ಅಗತ್ಯ ಮೇಡಮ್, ನೋಡಿಕೊಂಡು ಹೇಳ್ಬಹುದು. ಹೌದು ಅಂದ್ರೆ ಈ ಬರೀ ಒಂದ್ ಸ್ವಲ್ಪ ಬಿಪಿ ಸಮಸ್ಯೆ ಗುಳಿಗೆಯಿಂದ ಆಗ್ತಾ ಇದೆ ಏನು ಗೊತ್ತಾಗ್ತಾ ಇಲ್ರಿ, ಶುಗರ್ ಏನಿಲ್ಲ ಅಂತ ಬಂದಿದೆ. ಹೌದು, ಕೆಲವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಬಂದ ಖಂಡಿತ ಮೇಡಮ್. ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು? ನಾವು ಬಾದಾಮಿ ತಾಲೂಕ ಮುಕ್ಕಲಗೆರೆಯಿಂದ ಮೇಡಮ್. ಹೇಳಿ. ಡೆಕ್ಸಾ ಸ್ಕ್ಯಾನ್? ಹೌದು. ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಇದರ ಅವೈಲೇಬಿಲಿಟಿ ಇಲ್ಲ, ಬಟ್ ಹುಬ್ಬಳ್ಳಿಯಲ್ಲಿ ಇದೆ. ಸೊ ಅದರಿಂದಾಗಿ ಅದರ ರೇಟ್ ಹೇಳೋದಕ್ಕಿಂತ ಅದರದ್ದು ಅಡ್ವಾಂಟೇಜ್ ಬೇಕಾದ್ರೆ ನಾನು ಹೇಳ್ತೇನೆ. ಯೂಶ್ವಲಿ ಇಟ್ ಈಸ್ ಕ್ವಿಕ್ ಆ್ಯಂಡ್ ಈಸಿ, ನೋ ನೀಡ್ ಟು ಅಂಡ್ರೆಸ್. ಈಗ ನೀವು ಯಾವುದೇ ಸ್ಕ್ಯಾನ್ ಮಾಡಬೇಕಂದ್ರೆ ಒಂದು ಮಿಷಿನಲ್ಲಿ ಹೋಗಿ ಮಲಗಬೇಕು, ಬಟ್ಟೆ ತೆಗೆಯುವ ಅವಶ್ಯಕತೆ ಇಲ್ಲ, ಈವನ್ ಖಾಲಿ ಹೊಟ್ಟೆಯಲ್ಲಿ ಹೋಗ್ಬೇಕಂತೇಳಿಲ್ಲ, ಕೇವಲ 10-15 ನಿಮಿಷ ಸಾಕು. ಅದೊಂದೇ ಅಲ್ಲ, ದೇರ್ ಇಸ್ ನೋ ಪೇನ್, ಇಟ್ ಡಸಂಟ್ ಹರ್ಟ್, ನಾನ್ ಇನ್ವೇಸಿವ್ ಚಿಕಿತ್ಸಾ ವಿಧಾನ, ರೋಗ ತಪಾಸಣಾ ಇದಾಗಿದೆ, ಮಿಷಿನ್ ಆಗಿದೆ. ಸೊ ಯೂಶ್ವಲಿ ಅದನ್ನು ನಿಮ್ಮದು ಹಿಪ್ ಸ್ಪೈನನ್ನು ನೋಡಿ ಒಂದು ಸ್ಕೋರಿಂಗ್ ಸಿಸ್ಟಮ್ ಕೊಡ್ತಾರೆ, ಅದರ ಮೇಲೆ ನಿಮ್ಮ ಮೂಳೆ ಎಷ್ಟು ಸಾಂದ್ರತೆ ಗಟ್ಟಿಯಾಗಿದೆ ಅಥವಾ ಟೊಳ್ಳಾಗಿದೆ ಅಂತೇಳಿ ನಾವು ಹೇಳಬಹುದು. ಇಲ್ಲ, ರೇಟು ಧಾರವಾಡದ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಲಭ್ಯ ಇಲ್ಲ, ಹಂಗಾಗಿ ಡಾಕ್ಟರ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹಲೋ ಹಲೋ, ನಮಸ್ಕಾರ ಮೇಡಮ್ ಅವ್ರ. ನಮಸ್ತೆ, ನಾ ರಮೇಶ್ ಶರ್ನಾರ್ ಮಾತಾಡ್ತೇನೆ ರೀ, ಬಸವನ್ ಬಾಗೇಡಿ ತಾಲೂಕಿನ. ಪ್ರಶ್ನೆ ಕೇಳ್ರಿ ರಮೇಶ್. ಡಾಕ್ಟರ್ ಸಾಹೇಬ್ರ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಹಿಮ್ಮಡ ನೋಯ್ತಾವ್ರಿ ಸರ್ ಬಹಳ? ಹೌದು, ಎರಡು ಕಾಲ್ ನೋಯ್ತಾ ಒಂದೇ? ಬಾಲಕಿಂದ ಬಲಗಡೆ ಹೇಳ್ತೀರಿ ಸರ್? ಹೌದು ಸ್ವಲ್ಪ ಕಡೆ. ಹೌದು, ಇದು ಪ್ಲಾಂಟರ್ ಫೇಸಿಯಟಿಸ್ ಇರ್ಬೋದು. ನೀವ್ ಏನ್ ಕೆಲಸ ಮಾಡ್ತೀರಿ? ನಾವು ರೈತರ ಮೊದಲು ಸಣ್ಣ ಇದ್ದಾಗ ಒಂದ್ 20 ವರ್ಷದಿಂದ ಕುರಿ ಕಾದೇನ್ರಿ ಸರ್, ಈಗ 2-3-4 ವರ್ಷ. ಹೌದು, ಯೂಶ್ವಲಿ ಪ್ಲಾಂಟರ್ ಫೇಸಿಯಟಿಸ್ ಹಿಮ್ಮಡದಲ್ಲಿ ಬರುತ್ತೆ, ಅದು ಒಂದು ಕಾಲಿಗೆ ಹೆಚ್ಚು ಒಂದು ಕಾಲಿಗೆ ಕಮ್ಮಿ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೂಶ್ವಲಿ ಯಾವ ಕಾಲಿಗೆ ಪ್ಲಾಂಟರ್ ಫೇಸಿಯಟಿಸ್ ಇರುತ್ತಲ್ಲ ಆ ಕಾಲಿಗಿಂತ ನಾರ್ಮಲ್ ಕಂಪೇರ್ಟಿವ್ಲಿ ಬೆಟರ್ ಇರೋ ಕಾಲಿಗೆ ನೋವು ಕಾಣಿಕೊಳ್ಳೋದು ಜಾಸ್ತಿ, ಬಿಕಾಸ್ ನಿಮ್ಗೆ ಗೊತ್ತಿಲ್ಲದಂಗೆ ಆ ಕಾಲಿಗೆ ಕೆಲವೊಂದ್ಸಲ ಭಾರ ಹಾಕುವ ಸಾಧ್ಯತೆ ಇರ್ತದೆ. ಬಟ್ ಹಂಗಿದ್ದಾಗ ಎರಡು ಕಾಲಿಗೆ ಇರುತ್ತೆ, ಟ್ರೀಟ್ಮೆಂಟ್ಗೆ ಇದೆ, ಫಿಸಿಯೋಥೆರಪಿ ಮಾಡಿಸ್ತೀವಿ. ಕೆಲವರು ಅದು ಲೋಕಲಾಗಿ ಇಂಜೆಕ್ಷನ್ನು ಮಾಡ್ಬೋದು. ಅದು ಸ್ಟೇಜ್ನ ಮೇಲೆ ಹೋಗ್ತದೆ, ನಿಮ್ಮ ಯಾವ ಹಂತದಲ್ಲಿದೆ ಅಂತ ಹೇಳಿದ್ರ ಮೇಲೆ ಚಿಕಿತ್ಸೆ ಮತ್ತು ಅದರ ಪ್ಲಾನಿಂಗ್ ಮಾಡಬೇಕಾಗ್ತದೆ ಸರ್. ಸರ್ ಅಲ್ಲ, ಇನ್ನೊಂದು ಹಿಮ್ಮಡದಲ್ಲಿ ಕ್ರ್ಯಾಕ್ಸ್, ಹೀಲ್ ಕ್ರ್ಯಾಕ್ಸ್ ಇದ್ದಾಗಲೂ ಕೆಲವೊಂದ್ಸಲ ಪೇನ್ ಬರುತ್ತೆ. ಒಂದ್ಸಲ ಚರ್ಮದ ಡಾಕ್ಟರನ್ನು ಕೆಲವೊಂದ್ಸಲ ತೋರಿಸೋ ಅಗತ್ಯ ಇರ್ತದೆ. ಈ ಕ್ರ್ಯಾಕ್ಸ್ ಅಲ್ಲಿ ಕೆಲವೊಂದ್ಸಲ ಹಿಮ್ಮಡಿ ಒಡೆದಿರ್ತದಲ್ಲ ಅದನ್ನ ಹೇಳ್ತಾರೆ. ಹೌದು ಇಲ್ರಿ ಸರ್, ಒಟ್ಟ ಒಡೆದಿಲ್ರಿ, ನಾನು ಹಿಂಬಿಡಿ ಒಡೆ ಅಲ್ಲ, ನೀರ್ ಬಾಳ ಬಿಡ್ತೀನಿ. ಎಸ್ಪೆಷಲಿ ದನದ ಹೈನುಗಾರಿಕೆ ಇದ್ದವರಲ್ಲಿ, ಈ ಸಗಣಿಗೆಲ್ಲ ಹೋದವರಲ್ಲಿ ಹೀಲ್ ಕ್ರ್ಯಾಕ್ಸ್ ಬರುತ್ತೆ ಕೆಲವೊಂದ್ಸಲ. ಅಂತದ್ರೆ ಹೈನುಗಾರಿಕೆ ಮಾಡ್ತೀನಿ ಅಂದ್ರೆ ಒಟ್ಟ ಜಾಗೃತಿಯಿಂದ ಒಟ್ಟ ಸಗಣಿ ತುಳಿಯಲ್ಲ. ಹಾಗಾದ್ರೆ ಹಾಗಿದ್ರೆ ಮೋಸ್ಟ್ ಪ್ರಾಬಬ್ಲಿ ನಾನು ಹೇಳಿದಂಗೆ ಪ್ಲಾಂಟರ್ ಫೆಸಿಲಿಟೀಸ್ ಇರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದ್ಸಲ ಬಂದು ತೋರಿಸ್ಕೊಡಿ, ಬಂದ್ ಭೇಟಿ ಆಗ್ರಿ ಖಂಡಿತ. ಮತ್ತೆ ಈ ಹಲ್ಲಿಗೂ ಈ ಎಲ್ವಿಗೂ ಎರಡೂ ಸಂಬಂಧ ಐತೆನ್ರಿ ಸರ್? ಹಲ್ಲು ಉಳಿಸ್ಕೊಳಕ್ನು ಏನ್ರ ಆಹಾರ ಕಾರಣ? ಹೌದು, ಹಲ್ಲಿಗೆ ಕ್ಯಾಲ್ಸಿಯಂ ಹೇಳ್ತೀವಿ, ಬಟ್ ಅದರ ಮೈಕ್ರೋ ಆರ್ಕಿಟೆಕ್ಚರ್ ಡಿಫ್ರೆಂಟ್ ಇರ್ತಾವ್ರಿ, ಹಲ್ಲಿದಿರ್ಬಹುದು ಅಥವಾ ಮೂಳೆದಿರ್ಬಹುದು. ಒಂದ್ ಕೆಲ್ಸ ಮಾಡ್ರಿ ನೀವು, ವರ್ಷ ನಡೀತಾವ್ರಿ ಸರ್, ಹಲ್ ಗಟ್ಟಿ ಅದಾವ ನಮ್ಮ ಎಲ್ಲ ಹಲ್ ಜುಮ್ ಜುಮ್ ಅಂತ. ಅಲ್ಲ, ಒಂದ್ ಕೆಲ್ಸ ಮಾಡ್ರಿ ನೀವು, ಭೇಟಿ ಆಗ್ಲಿಕ್ಕೆ ಡಾಕ್ಟರ್ಗೆ ಹಲ್ಲು ತೋರಿಸ್ಕೋರಿ, ಕಾಲು ನಮ್ಮಲ್ಲೇ ಹಲ್ಲಿನ ಚಿಕಿತ್ಸೆನೂ ಇದೆ, ಬಂದು ತೋರಿಸ್ಕೋರಿ ಒಂದ್ಸಲ. ಬರ್ತೀನಿ ಸರ್, ನಮಸ್ಕಾರ. ನಮಸ್ತೆ.